ಈಗ ಹೂಕೋಸು ಮತ್ತು ಕ್ಯಾಬೇಜು ಇವೆಲ್ಲ ಕಾಲಿಫ್ಲವರು ಚಳಿಗಾಲದಲ್ಲಿ ಬರ್ತಕ್ಕಂಥ ಬೆಳೆಗಳಂತ ಹೇಳ್ತಿರ್ತಾರೆ, ಆದರೆ ನೀವು ಜೂನ್ನಲ್ಲಿ ಹಚ್ಚೋದಂತಂದ್ರೆ ಹೇಗೆ ಬೆಳೆ ಚೆನ್ನಾಗಿ ಬರ್ತದ ಸರ್? ತಳಿಗಳು ಇದ್ರ ಮೇಲೆ ಇರ್ತವೆ ಸರ್, ಜೂನ್ ಟೈಮಲ್ಲಿ ಮಳೆಗಾಲ ಟೈಮಲ್ಲಿ ತಳಿ ಇರ್ತವೆ ಸರ್. ಹಾಂ, ತಳಿಗಳು ಇರ್ತವೆ ಸರ್. ಅದು ಜೂನ್ ಟೈಮಲ್ಲಿ ಹಾಕೋ ತಳಿ ಸೆಪ್ಟೆಂಬರ್ವರೆಗೆ ಇರ್ತದೆ ಸರ್ ಅವು ಮಳೆಗಾಲ ಟೈಮಲ್ಲಿ. ಚಳಿಗಾಲ ಟೈಮಲ್ಲಿ ಬೇರೆ ವೆರೈಟಿ ಐತೆ ಸರ್, ಆ ತಳಿ ಬೇರೆ ಇರ್ತದೆ ಸರ್. ಅಂದರೆ ಪ್ರತಿ ವರ್ಷ ನೀವು ಜೂನ್ನಲ್ಲಿ ಹಾಕ್ತೀರಾ ಅಥವಾ ಮತ್ತೆ ಚಳಿಗಾಲದಲ್ಲಿ ಹಾಕ್ತಾ ಇರ್ತೀರಾ? ಜೂನ್ ಟೈಮ್ ಸರ್, ಮತ್ತೆ ಚಳಿಗಾಲ ಮತ್ತೆ ಹಾಕ್ತೀವಿ ಸರ್, ಎರಡು ಟೈಮ್ ಹಾಕ್ತೀವಿ ಸರ್. ಹಾಂ, ಟೂ ಟೈಮ್ಸ್ ಹಾಕ್ತೀವಿ. ಅಂದರೆ ಪ್ರತಿ ವರ್ಷನೂ ಇರ್ತದೆ ನಿಮ್ಮದು ಒಂದು ಹೂಕೋಸು ಪ್ರತಿ ವರ್ಷ? ಹಾಂ, ಪ್ರತಿ ವರ್ಷ ಸರ್ ಹೂಕೋಸು ಎರಡು ಟೈಮ್ ಹಾಕ್ತೀವಿ ಸರ್. ಹೇಗೆ ಹೂವಿನಲ್ಲಿ ನೋಡ್ರಿ, ಈಗ ಹೂಕೋಸು ನೀವು ಸಸಿಯನ್ನು ಮಾಡ್ಬೇಕಾದ್ರೆ ಯಾವ ತಳಿ ಆಯ್ಕೆ ಮಾಡ್ಕೋತೀರಿ? ಬೀಜ ಒಂದೊಂದು ಎಕರೆಗೆ ಎಷ್ಟು ಬೀಜ ಬೇಕಾಗ್ತದೆ? ಸಸಿ ಮಡಿಯೋದು ಹೆಂಗೆ ಮಾಡ್ತೀರಿ? ಸಸಿ ಸರ್ ಇಲ್ಲಿ ಚಂದ್ರಮಂಡಲ ಒಂದು ನರ್ಸರಿ ಐತೆ ಸರ್, ಅಲ್ಲಿ ಅದ್ರಾಗ ಕೊಡ್ತೀವಿ ಸರ್. 10 ಪ್ಯಾಕೆಟ್ ಆದರೆ ಒಂದು ಎಕರೆಗೆ ಆಗ್ತೈತೆ ಸರ್. ಬೀಜ ಹೆಂಗದಾವೆ ರೇಟ್ ಅದು ಈಗ? ಬೀಜ ಸರ್ ಮಳೆಗಾಲ ವೆರೈಟಿ ಆದರೆ 350 ಐತವ ಸರ್, ಅವು ಬೇಸಿಕ್ ಟೈಮಲ್ಲಿ ಆದರೆ 500 ರೂಪಾಯಿ ಐತವ ಸರ್. ಅಂದ್ರೆ ಒಂದು ಎಕರೆಗೆ? ಹಾಂ, ಒಂದು ಎಕರೆಗೆ ಆದರೆ 10 ಪ್ಯಾಕೆಟ್ ಬೇಕು ಸರ್. 10 ಪ್ಯಾಕೆಟ್ ಮಳೆಗಾಲ ಟೈಮಲ್ಲಿ ಆದರೆ 10 ಪ್ಯಾಕೆಟ್ಗಾದ್ರೆ 1.5 ಸಾವಿರ ಆಗ್ತಾವೆ ಸರ್. ಅವರು ಸಸಿ ಮಾಡಿಕೊಡೋಕೆ ಎಷ್ಟು ಹೋಗ್ತಾರೆ ಮತ್ತೆ? ಸಸಿ ಮಾಡೋಕೆ ಸರ್ ಅದರಲ್ಲಿ ಒಂದು ಬಾಕ್ಸ್ ಅಂತ 92 ಇರ್ತಾವೆ ಸರ್, 92 ಬೀಜ ಆಗ್ತಾವೆ ಸರ್. ಅದು 30 ರೂಪಾಯಿ ಟ್ರೈ ಸರ್ ಅಂದದು. ಹಾಂ, 30 ರೂಪಾಯಿ ಒಂದು. ಅಂದರೆ ಅಂಥವು ಎಷ್ಟು ಟ್ರೈ ಬೇಕಾಗ್ತಾವೆ ಒಂದು ಎಕರೆಗೆ? ಒಂದು ಎಕರೆಗೆ 250 ಟ್ರೈ ಬೇಕಾಗುತ್ತೆ ಸರ್. ಅಲ್ಲಿ ಎಷ್ಟು ಕೊಡ್ತೀರಿ ರೊಕ್ಕ ಅವ್ರಿಗೆ ಸಸಿ ಅವ್ರು ಟೋಟಲಾಗಿ? ಟೋಟಲಾಗಿ 250 ಟ್ರೈಗೆ ಆದರೆ ಸರ್ ಕೊಡ್ಬೇಕು, 6 ಸಾವಿರ ಮೇಲೆ ಆಗುತ್ತೆ ಸರ್. ಅಂದರೆ ನಿಮಗೆ ಸಸಿ ತಂದು ನಾ ಇದಾಗ್ಬೇಕಾದ್ರೆ ಒಂದು 10 ಸಾವಿರ ಹೋಗುತ್ತೆ? ಹಾಂ, ಬೀಜ ಒಂದು ಸಸಿ ಎಲ್ಲ ಮಾಡೋಕ್ಕಾದ 10 ಸಾವಿರ ಮೇಲೆ ಆಗುತ್ತೆ ಸರ್, ಕಡಿಮೆ ಆಗಲ್ಲ, ಕಡಿಮೆ ಆಗಲ್ಲ ಸರ್. ಆಮೇಲೆ ಇದಕ್ಕೆ ಹೂಕೋಸಿಗೆ ಭೂಮಿ ಸಿದ್ಧತೆ ಅದು ಹೇಗೆ? ಒಳ್ಳೆ ಭೂಮಿ ಚೆನ್ನಾಗಿ ಪುಡಿ ಪುಡಿ ಆಗ್ಬೇಕು ಮಣ್ಣೆಲ್ಲ? ಹಾಂ ಸರ್, ಪುಡಿ ಪುಡಿ ಆಗಬೇಕು, ಎಲ್ಲ ಕುಂಟೆ ಓಡಿಸ್ಬೇಕು, ಕುರಿ ನಿಲ್ಲಿಸ್ಬೇಕು ಸರ್, ಎಲ್ಲ ಓಡಿಸಿದ ಮೇಲೆ ಇದು ಮಾಡ್ಬೇಕು ಸರ್. ಮತ್ತೆ ಬೇಸಿಕ್ ಟೈಮಲ್ಲಿ ಎಲ್ಲ ಮಾಡಿ ಜೂನ್ ತಿಂಗಳಲ್ಲಿ ಹಚ್ಬೇಕು ಸರ್. ನಿಮಗೆ ಮಳೆಗಾಲದಲ್ಲಿ ಬೆಳೆ ಚೆನ್ನಾಗಿ ಬರ್ತದೋ ಅಥವಾ ಚಳಿಗಾಲದಲ್ಲಿ ಹಾಕ್ತಕ್ಕಂಥ ಕಾಲಿಫ್ಲವರ್ ಚೆನ್ನಾಗಿ ಬರ್ತದೆ? ಮಳೆಗಾಲದಲ್ಲಿ ಮತ್ತೆ ಬರ್ತೈತೆ ಸರ್, ಜೂನ್ ಜುಲೈಲಿಂದ ಆದರೆ ಚಲೋ ಬರ್ತದೆ ಸರ್ ಆ ವೆರೈಟಿಗೆ. ಆದರೆ ಚಳಿಗಾಲದಾದರೆ ಇವಾಗ ನವಂಬರ್ಲಿಂದ ಹಚ್ಚಿದ್ರೆ ಇನ್ನೂ ಚಲೋ ಬರ್ತದೆ ಸರ್ ಆ ವೆರೈಟಿ, ಈ ವೆರೈಟಿ ಚಳಿಗಾಲದಲ್ಲಿ ಆದರೆ. ಎಷ್ಟು ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟೆಷ್ಟು ಬಿಟ್ಟು ಅಂತರ ಬಿಟ್ಟು ಹಚ್ತಿರಲ್ಲ ಸಸಿಗಳನ್ನು? ಸಸಿಲಿಂದ ಸಸಿಗೆ ಸರ್ 1 ಫೀಟು, ಅಗಲಾದರೆ 2 ಫೀಟ್ ಇರಬೇಕು ಸರ್. ಹೇಗೆ ಬೋದ್ ಮಾಡಿ ಮಾಡ್ತಿರೋ ಅಥವಾ ಹಂಗೆ ಸಾಲ ಹರಿ ಮಾಡಿ ಹಚ್ತಿರೋ ಹೆಂಗೆ ಮಾಡ್ತೀರಿ? ನೀರಿದ್ದವ್ರು ಸರ್ ಭೋಜಿ ಮಾಡಿ ಸರ್, ಸರ್ ನಮ್ದೇನು ಡ್ರಿಪ್ ಐತೆ ಸರ್, ಡ್ರಿಪ್ಗೆ ಇದು ಮಾಡ್ತೀವಿ. ನೀವು ಸಾಲ ಕೊರೆದು ಹಚ್ಚಿಬಿಡ್ತೀವಿ? ಹಾಂ ಸಾಲ, ಹಂಗೆ ರೂಟ್ ರೋಡ್ಸ್ ಸರ್ ಪೈಪ್ ಆಗಿದೆ ಹಂಗೆ ಹಚ್ಚಿಬಿಡ್ತೀವಿ ಸರ್. ಹಾಂ, ಡ್ರಿಪ್ಪಲ್ಲೇ ಇದು ಮಾಡ್ತೀವಿ ಸರ್. ಮತ್ತೆ ಗೊಬ್ಬರ ಗಿಬ್ಬರ ಹಾಕುವಾಗ ಮಣ್ಣಿಗಿನ್ನದು ಏರಿಸ್ತಿರ್ತಾರೆ ಅವಕ್ಕೆಲ್ಲ? ಏನು ಏನಿಲ್ಲ ಸರ್, ಇದ್ರಾಗ ಹಂಗೆ ಗೊಬ್ಬರ ಇದು ಹಾಕಿದ್ರೆ ಇಲ್ಲಾಂದ್ರೆ ಡ್ರಿಪ್ನಾಗ ಮತ್ತೆ ಬಿಡ್ಬೋದು ಸರ್ ಅದು. ಹಾಂ, ಡ್ರಿಪ್ ನೀವು ಹೆಂಗೆ ಮಾಡ್ತೀರಿ? ಡ್ರಿಪ್ ಮುಖಾಂತರ ಕೊಡ್ತೀರಿ ಗೊಬ್ಬರ ಎಲ್ಲ? ಹ್ಞೂ, ಡ್ರಿಪ್ ಮುಖಾಂತರ ಮತ್ತೆ ಅರ್ಧ ಕೊಡ್ತೀವಿ ಸರ್, ಮೇಲೆ ಮತ್ತೆ ಗೊಬ್ಬರ ಹಾಕ್ತೀವಿ ಸರ್ ಅರ್ಧ. ಹೇಗೆ ಇದು ಸಸಿಯನ್ನು ಹಚ್ಚಿದ ಮೇಲೆ ಎಷ್ಟು ದಿವಸಗಳು ಅಥವಾ ಎಷ್ಟು ತಿಂಗಳಾದಮೇಲೆ ಕಟಿಂಗ್ ಚಾಲು ಆಗುತ್ತೆ ಹೂವು? ಫುಲ್ ಹೂವು ಬರಬೇಕಾದ್ರೆ? ಹೂವು ಬರಬೇಕಾದ್ರೆ 60 ದಿವಸ ಬೇಕು ಸರ್, ಹಚ್ಚಿದ ನಾಟಿ ಮಾಡಲಿಂದ ಕಟಿಂಗ್ ಆದರೆ 60 ದಿವಸ ಬೇಕಾಗುತ್ತೆ ಸರ್. 60 ದಿವಸ ನಡುವೆ ಗೊಬ್ಬರ ಅದು ಎಷ್ಟೆಷ್ಟು ಹಾಕ್ತೀರಿ ಭೂಮಿಗೆಲ್ಲ? ಹಚ್ಚುವಾಗ ಎಷ್ಟು ಹಾಕಿರ್ತೀರಿ? ಆಮೇಲೆ ಎಷ್ಟೆಷ್ಟು ಗೊಬ್ಬರ ಹಾಕ್ತೀರಿ? ಯಾವ ಗೊಬ್ಬರ ಹಾಕ್ತಾ ಇರ್ತೀರಿ? ನಾವು ಹೆಚ್ಚಿಗೆ ಗೊಬ್ಬರ ಹಾಕಿ ಸರ್ ಫ್ಯಾಕ್ಟ್ ಅಂತ 20-20 ಜೀರೋ 13 ಸರ್, ಎಕರೆಗೆ ಬಂದು 2 ಚೀಲ ಹಾಕ್ತೀವಿ ಸರ್ ಅದು. ಮತ್ತು ಸೆಕೆಂಡ್ ಟೈಮಲ್ಲಿ 10-26 ಹಾಕ್ತೀವಿ ಸರ್, ಲಾಸ್ಟ್ ಟೈಮಲ್ಲಿ ಒಂದು ಯೂರಿಯಾ ಹಾಕ್ತೀವಿ 2 ಚೀಲ. ಅಂದರೆ ಒಟ್ಟು 3 ಸಲ ಗೊಬ್ಬರ ಹಾಕ್ತೀರಿ? ಹಾಂ, 3 ಸರ್ತಿ ಗೊಬ್ಬರ ಹಾಕ್ತೀವಿ ಸರ್. 3 ತಿಂಗಳು ಬೆಳೆನ ಇದು 2 ತಿಂಗಳು ಬೆಳೆ? ಹಾಂ, 2 ತಿಂಗಳು ಕಟಿಂಗ್ ಸರ್. ಅಂದರೆ 2 ತಿಂಗಳದೊಳಗೆ 3 ಗೊಬ್ಬರ ಮುಗಿಸ್ಬಿಡ್ತೀರಿ? ಹಾಂ, 3 ಗೊಬ್ಬರ ಮುಗಿಸ್ಬಿಡ್ತೀವಿ ಸರ್. ಏನು ಮುಖ್ಯವಾದಂಥ ಸಮಸ್ಯೆ ಇಲ್ಲಿ, ಹುಳ ಹುಪ್ಪಡಿ ಏನೇನು ಬರ್ತಾವೆ ಇದಕ್ಕೆಲ್ಲ ರೋಗ? ಅದು ಇದು ಇವಾಗ ಸದ್ಯಕ್ಕಾದರೆ DBM ಮುಂದೆ ಹುಳ ಹೆಚ್ಚಿಗೈತೆ ಸರ್ ಈ ವರ್ಷ. ಮತ್ತೆ ಹಾಂ, ಡೈಮಂಡ್ ಅಂತ ಅದೇ ಬರ್ತೈತೆ ಸರ್ ಹೆಚ್ಚಾಗಿ. ಏನು ಮಾಡಿದ್ರೆ ಡೈಮಂಡ್ ಮಾತು ಬಂದು ಈ ಒಂದು ಕ್ಯಾಬೇಜಿಗೆ ಅಥವಾ ಕಾಲಿಫ್ಲವರ್ಗೆ? ಅದು ಬಂದು ಸರ್ ಏನಿಲ್ಲ, ಅದು ಪತಂಗಿ ಟೈಪು ಬರ್ತದೆ ಸರ್. ಅದು ಒಂದು ಸರ್ತಿ ಬಿಟ್ಟೋದ್ರೆ ಒಂದು ತತ್ತಿನ ಒಂದು ತತ್ತಿಗೆ 4,000 ಆಗ್ತಾವಂತ ಹೇಳ್ತಾರೆ ಸರ್ ಅಲ್ಲಿ ವಿಜ್ಞಾನಿಗಳೇನು. ನಮ್ಗೇನು ಅದೇನು ಇದಿಲ್ಲ ಸರ್ ಮಾಹಿತಿ ಏನು ಹೆಚ್ಚಾಗಿ. ಅದು ಯಾವ ರೀತಿ ಹಾನಿ ಮಾಡ್ತದೆ ಏನು ಹೂವಿಗೆಲ್ಲ, ಯಾವ ರೀತಿ ಮಾಡ್ತದೆ ಅದಕ್ಕೆ ಕಾಲಿಫ್ಲವರ್ಗೆ? ಹೂ ಇಲ್ಲ ಸರ್, ಹೂ ತತ್ತಿ ಹಿಡಿದ ಮೇಲೆ ಹುಳ ಬಿದ್ದ ಮೇಲೆ ಸರ್ ಎಲೆ ಎಲ್ಲ ತಿಂದು ಬಿಡ್ತಾವೆ ಸರ್ ಅವು ಎಲ್ಲ, ಪತಂಗೆ ಎಲ್ಲ ಹೆಚ್ಚಾಗಿರ್ತಾವೆ ಸರ್ ಅವೆಲ್ಲ. ಮತ್ತೆ ಮತ್ತೇನು ರೋಗಗಳು ಏನು ಬರ್ತವೆ ಇದಕ್ಕೆ? ಬೂದಿ ರೋಗ ಇರ್ಬೋದು, ಮತ್ತೆ ಏನಾದ್ರು ಎಲೆ ಚುಕ್ಕಿ ರೋಗಗಳು, ಬೇರೆ ಬೇರೆ ರೋಗಗಳು ಏನದಾವೆ ಇದಕ್ಕೆ? ಇದಕ್ಕೆ ರೋಗ ಏನಿಲ್ಲ ಸರ್, ಕಡಿಮೆ. ಆದರೆ ಈ ಟೈಮಲ್ಲಿ ಸ್ವಲ್ಪ DBM ಬಂದು ಹೆಚ್ಚಾಗಿ, ಮಳೆಗಾಲ ಆದರೆ ಹೆಚ್ಚಾಗಿ ಬರೋಲ್ಲ, 7-8 ಸರ್ತಿ ಹೊಡೆದ್ರೆ ಬರ್ತೈತೆ. ಮಾಮೂಲಿಯಾಗಿ ಎಣ್ಣೆ ಹೊಡೆಯಬೇಕು ಸರ್. ಅಂದರೆ ಚಳಿಗಾಲದಲ್ಲಿ ಡೈಮಂಡ್ ಮಾತು ಜಾಸ್ತಿ ಬರ್ತದೆ ಈ ವರ್ಷ ಹೆಚ್ಚಾಗಿ ಸರ್. ಮಳೆ ಇಲ್ಲಲ್ಲ, ಜೂನ್ ಟೈಮ್ಲಿಂದ ಸೆಪ್ಟೆಂಬರ್ವರೆಗೆ ಮಳೆ ಇಲ್ಲ, ಮೊನ್ನೆ ಒಂದು ಮಳೆ ಆಗಿ ಹೋಗೈತೆ ಅಷ್ಟೇ. ಹೇಗೆ ಕಾಲಿಫ್ಲವರ್ಗೆ ಅಥವಾ ಇದಕ್ಕೆ ಎಷ್ಟು ಯಾವ ರೀತಿ ಒಂದು ವಾತಾವರಣ ಇದ್ದರೆ ಚಲೋ ಬರ್ತದೆ ಅಂತೀರಿ ನೀವು? ಚಳಿಗಾಲ ಆದರೆ ಇನ್ನೂ ಚಲೋ ಸರ್, ಈ ವಾತಾವರಣ ಆಗಿದ್ರೆ ಈ ನವಂಬರ್ಲಿಂದ ಹಚ್ಚಿದ್ರೆ ನಾಳೆ ಡಿಸೆಂಬರ್ವರೆಗೆ ಲಾಸ್ಟ್ ವೀಕ್ಗೆ ಬರ್ತೈತೆ ಸರ್. ಮತ್ತೆ ಇವಾಗ ಚಲೋ ಏನು ಸಮಸ್ಯೆ ಬರೋದಿಲ್ಲ? ಸಮಸ್ಯೆ ಬರಲ್ಲ, ಆದರೆ ಉಳದೇ ಸ್ವಲ್ಪ ಸಮಸ್ಯೆ. ಮಳೆಗಾಲದಲ್ಲಿ ಆದರೆ ರೋಗಗಳು ಭಾಳ? ಮಳೆಗಾಲದಲ್ಲಿ ರೋಗ ಕಡಿಮೆ ಸರ್, ಆದರೆ ಇಳುವರಿ ಕಡಿಮೆ. ಇಳುವರಿ ಕಡಿಮೆ ಅಷ್ಟೇ ಮಳೆಗಾಲದಲ್ಲಿ. ಒಂದು ಹಚ್ಚಿದ್ದು ಒಂದು ಫ್ಲವರ್ ಎಷ್ಟೆಷ್ಟು ಕೆ ಜಿ ತೂಕ ಬರುತ್ತೆ? ಚೆನ್ನಾಗಿ ಬಂತಂದ್ರೆ ನೀವು ತೆಗೆದುದ್ದು, ನಿಮ್ಮ ಅನುಭವದಲ್ಲಿ ಎಷ್ಟೆಷ್ಟು ಕೆ ಜಿ ತೆಗಿತೀರಿ ಒಂದೊಂದು ಫ್ಲವರ್? ನಾವು ಆದರೆ ಸರ್ ಮಳೆಗಾಲ ಟೈಮ್ ಆದ್ರಲ್ಲಿ ಒಂದೂವರೆ ಕೆ ಜಿ ಲಾಸ್ಟ್ ಸರ್ ಬೆಳೆದದು. ಅಷ್ಟಕ್ಕಿಂತ ತೂಕ ಬರಲ್ಲ, ಹೆಚ್ಚಾಗದು ಬರೋದಿಲ್ಲ ಸರ್. ಅದು ಚಳಿಗಾಲದಲ್ಲಿ, ಚಳಿಗಾಲ ಆದರೆ ಎರಡೂವರೆ ಮೂರು ಕೆ ಜಿ ಬರ್ಬೋದು ಸರ್. ಇವಾಗ ಚಳಿಗಾಲ ಆದರೆ ಮಳೆ ಇರಲ್ಲ, ಏನಿರಲ್ಲ ಸರ್. ಚಳಿಗಾಲ ಆದರೆ ಇಳುವರಿ ಹೆಚ್ಚಿಗೆ ಇರ್ತೈತೆ, ವೆರೈಟಿ ಮತ್ತೆ ಚೇಂಜ್ ಇರ್ತದೆ ಸರ್. ಚಳಿಗಾಲ ಟೈಮಲ್ಲಿ ಚೇಂಜ್ ಇರ್ತಾವಲ್ಲ ಬೀಜ, ತೂಕ ಜಾಸ್ತಿ ಇರ್ತಾವೆ ಸರ್. ಅವು ಹೇಗೆ ಕಟಿಂಗ್ ಅದು ಮಾಡಬೇಕಾದಾಗ ಒಮ್ಮೆ ಅಂದರೆ ಹಂತ ಹಂತವಾಗಿ ದಿವಸ ಮಾರ್ಕೆಟಿಂಗ್ ಕಳಿಸ್ತಾ ಇರ್ತೀರಾ, ಒಮ್ಮೆ ಕಟಿಂಗ್ ಮಾಡ್ತೀರಾ, ಅಥವಾ ಪ್ರತಿ ದಿವಸ ಪ್ರತಿ ವಾರ ಮಾಡ್ತಾ ಇರ್ತೀರ ಹೆಂಗೆ? ಪ್ರತಿ ದಿವಸ ಮಾಡ್ಬೇಕು ಸರ್ ಕಟಿಂಗ್. ಒಂದು ಸರ್ ಚಾಲು ಮಾಡಿದ್ರೆ ಒಂದು ವಾರ 10 ದಿವಸದಲ್ಲಿ ಮುಗಿಬೇಕು ಸರ್ ಎಲ್ಲ. ಒಂದು ಎಕರೆ ಆದರೆ ಒಂದು 10-12 ದಿವಸದಲ್ಲಿ ಮುಗಿಬೇಕು ಸರ್. ಅದು ದಿವಸ ಎಷ್ಟೆಷ್ಟು ಕೆ ಜಿ ಕಳಿಸ್ತಾ ಇರ್ತೀರಿ? ಅದು ಒಂದು ಪ್ಯಾಕೆಟ್ಗೆ 10 ಹಾಕ್ತೀವಿ ಸರ್. ಅಂಥವಾದರೆ ದಿವಸ 50-60 ಕೊಯ್ಬೋದು ಸರ್. ಹೇಗೆ ಮಾರುಕಟ್ಟೆದು ನಿಮಗೆ ಒಳ್ಳೆ ರೇಟ್ ಸಿಗ್ತಾ ಇದೆ? ಯಾವ ಒಂದು ಕಾಲದಲ್ಲಿ ಜಾಸ್ತಿ ರೇಟ್ ಚೆನ್ನಾಗಿ ಬರ್ತದೆ ಇದು ಕಾಲಿಫ್ಲವರ್ಗೆ? ಸರ್ ಇದು ಬರೋದು ಆಗಸ್ಟ್ಲಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ತನಕ ರೇಟ್ ಇರ್ತದೆ ಸರ್. ಇವಾಗ ನವಂಬರು ಇಳುವರಿ ಸ್ವಲ್ಪ ಮಳೆ ಇಲ್ಲ, ಇಳುವರಿ ಹೆಚ್ಚಾಗಾದಾಗ ರೈತರು ಹೆಚ್ಚಾಗಿ ಬೆಳೆಸಾದಾಗ ರೇಟ್ ಕಡಿಮೆ ಆಗಿತ್ತು ಸರ್. ಇವಾಗ ನವಂಬರ್ಲಿಂದ ಡಿಸೆಂಬರ್ವರೆಗೆ ಕಡಿಮೆ ಇರ್ತದೆ ರೇಟ್ ಇವೆಲ್ಲ. ಅಂದರೆ ಮಳೆಗಾಲದಲ್ಲಿ, ಮಳೆಗಾಲದಲ್ಲಿ ರೇಟ್ ಇರ್ತಾವಲ್ಲ ಸರ್. ಈ ಮಳೆ ಬಂದು ಏನೇನು ಹಾನಿ ಆಗಿ ರೇಟ್ ಇರ್ತಾವೆ ಸರ್. ಕ್ವಾಲಿಟಿ ಕಡಿಮೆ ಇರ್ತದೆ, ರೇಟ್ ಇರ್ತಾವೆ ಸರ್. ಅವಾಗ ಹೇಗೆ ಒಂದು ಎಕರೆಗೆ ಈಗ ನೋಡ್ರಿ ಖರ್ಚು ತಾವು ಹೇಳಿದ್ರಿ, ಬೀಜ ಮತ್ತು ಸಸಿ ಸೇರಿ 10,000 ಮೇಲೆ ಬರ್ತದಂತಕ್ಕಂಥ ವಿಚಾರ. ಈಗ ಈ ಹೂಕೋಸಿಗೆ ಎಣ್ಣೆಯನ್ನು ಭಾಳ ಹೊಡಿತಾರ ಅಂತಕ್ಕಂಥ ವಿಚಾರ, ಪ್ರತಿ ದಿವಸನೂ ಎಣ್ಣೆ ಹೊಡಿತಿರ್ತೀರಾ, ವಾರದಲ್ಲಿ 8 ಸಲ ಎಣ್ಣೆ ಹೊಡಿಬೇಕು ಇದಕ್ಕೆ? 5-6 ದಿನ ಬಿಟ್ಟು ಹೊಡಿಬೇಕು. ವಾರದಲ್ಲಿ ಒಂದು ಸರ್ತಿ ಸ್ವಲ್ಪ ಹುಳ ಇದ್ದರೆ ವಾರದಲ್ಲಿ 2 ಸರ್ತಿ ಸರ್ ಅಷ್ಟೇ. ಏನು ಎಣ್ಣೆ ಸ್ಟ್ರಾಂಗ್ ಎಣ್ಣೆ ಉಪಯೋಗ ಮಾಡ್ತಾ ಇರ್ತೀರಿ? ಮಾಮೂಲಿ ಸರ್ ಎಣ್ಣೆನೇ ಹೆಚ್ಚಾಗಿ ಹೊಡಲ್ಲ, ಆದರೆ ಹೇಳ್ತಿರ್ತಾರೆ ಮಾರ್ಕೆಟಲ್ಲಿ ಹೂಗೋಸಿಗೆ ಎಣ್ಣೆ ಹೆಚ್ಚು ಅಂತ. ಬದನೆಕಾಯಿಗೆ ಹೆಚ್ಚಲ್ಲ ಸರ್, ಹೂಗೋಸಿಗೆ ಇರಲ್ಲ ಹೆಚ್ಚಾಗಿ ಎಣ್ಣೆ. ಅಂದರೆ ಬದನೆಕಾಯಿಗೆ ನಾವು ಹೋಲಿಸಿ ನೋಡಿದರೆ ಹೂಕೋಸಿಗೆ ಕಡಿಮೆ? ಕಡಿಮೆ ಸರ್, ಅರ್ಧಕ್ಕರ್ಧ ಕಡಿಮೆ. ಆದರೆ ಈ ಪತಂಗಿ ಅಂತ DBM ಬಂದೇ ಸ್ವಲ್ಪ ಎಣ್ಣೆ 2-3 ಸರ್ತಿ ಹೆಚ್ಚು ಕೊಡ್ತೈತಿ ಸರ್. ಈಗ ನೋಡ್ರಿ ಸುರಕ್ಷಿತವಾದಂಥ ಕೆಲವೊಂದು ಔಷಧಿಗಳು ಸಿಗ್ತವೆ ಮನುಷ್ಯರಿಗೆ ಸುರಕ್ಷಿತವಾಗಿ, ಅಂದರೆ ಹುಳುಗಳನ್ನ ಸಾಯಿಸ್ತವೆ ಅಂಥವು ಕೆಲವೊಂದು ಸಾವಯವ ಬೇವಿನ ಎಣ್ಣೆ, ಬೇವಿನ ಬೀಜದ ಕಷಾಯಗಳು, ಬೇರೆ ಬೇರೆ ಕಷಾಯಗಳು ಅಂಥವೆಲ್ಲ ಮಾಡಿಬಿಡಿದ್ರೆ ಸುರಕ್ಷಿತವಾಗಿ ತಿನ್ನುವರಿಗೆ ಅನುಕೂಲ ಅಂತ ಹೇಳ್ತಿರ್ತಾರೆ. ನೀವು ಬರೀ ರಾಸಾಯನಿಕಗಳನ್ನು ತಂದು ಹೊಡಿತೀರಾ ಮಾರ್ಕೆಟ್ನಿಂದ, ನೀವೇ ಏನಾದರೂ ಸುದ್ದ ತಯಾರು ಮಾಡ್ಕೊಂಡು ಹೊಡಿತಿರ್ತೀರಿ? ನಾವೇನು ತಯಾರು ಮಾಡಿಲ್ಲ ಸರ್, ಮಾಡಿದ್ವಿ ಆದರೆ ಡ್ರಿಪ್ಪಲ್ಲಿ ಬಿಡೋಕ್ಕೆ ತಯಾರು ಮಾಡಿದ್ವಿ, ಆದರೆ ಮೇಲಿಂದ ಹೊಡೆದಿಲ್ಲ ಸರ್. ಹೊಡೆದಿವಿ ಆರ್ಗಾನಿಕ್ಕಿಂತ ಹೊಡೆದಿವಿ, ಉಪಯೋಗ ಮಾಡಲ್ಲ ಸರ್. ಸದ್ಯಕ್ಕಾದರೆ ಮಾಡಿದ್ರೆ ಮಾಡಲ್ಲ, ರಾಸಾಯನಿಕ ಹಂಗೆ ಮಾಡಲ್ಲ, ಮಾಡದಿದ್ದು ಮಾಡಲ್ಲ ಸರ್. ಇವು ಅಂದರೆ ಸಾವಯವ ರೀತಿ ಒಳಗೆ ನೀವೇನು ಮಾಡೋದಿಲ್ಲ? ಸಾವಯವ ರೀತಿ ಮಾಡಿ ಸರ್, ನಾ ಮತ್ತೆ ಮಾಡೀವಿ ಇಲ್ಲ ಅನ್ನಲ್ಲ, ಸ್ವಲ್ಪ 25% ಅಷ್ಟೇ ಮಾಡಿ ಸರ್. ಒಂದು ಎಕರೆ ಹೂಕೋಸನ್ನು ಒಟ್ಟು ಬೆಳಿಬೇಕಾದ್ರೆ ಖರ್ಚು ಎಷ್ಟು ಬರ್ತದೆ ನಿಮಗೆ? ಅದರಿಂದ ಲಾಭ ಅದು ಒಮ್ಮೆ ಚಲೋ ರೇಟ್ ಸಿಕ್ತು ಎಷ್ಟು ನಿಮಗೆ ಲಾಭ ಬರ್ತದೆ ಸರ್? ಇವಾಗ ಬೀಜಲಿಂದ ಹಿಡಿದು ಗೊಬ್ಬರಲಿಂದ ಹಿಡಿದು ಕೂಲಿಯವ್ರಲಿಂದ ಹಿಡಿದು ಮತ್ತು ಕುಂಟೆ ಓಡಕ್ಕೆ ಎಲ್ಲ ಖರ್ಚು ಮಾಡಿದ್ರೆ ಒಂದು ಎಕರೆಗೆ ಮಿನಿಮಮ್ 45,000-50,000 ಖರ್ಚಾಗುತ್ತೆ ಸರ್. ಒಂದು ಎಕರೆಗೆ ಸರ್. ಮತ್ತೆ ಖರ್ಚಾದ್ಮೇಲೆ ಲಾಭ ತೆಗಿಬೇಕಲ್ಲ, ಅದಕ್ಕಿಂತ ಜಾಸ್ತಿ ಬಂದರೆ 1-2 ಲಕ್ಷ ತನಕ ಬರ್ತದ ಒಂದು ಎಕರೆಗೆ? ಇಲ್ಲ ಸರ್, ಬರಲ್ಲ. ಮಾರ್ಕೆಟಲ್ಲಿ ರೇಟ್ ಇದ್ದರೆ ಮಾತ್ರ 10 ಗಡ್ಡೆಗೆ ಇವಾಗ ಸದ್ಯಕ್ಕಾದರೆ 180-200 ನಡೆದಿದ್ದಲ್ಲ ಸರ್. ಇಷ್ಟಾದರೆ ಅದು ಖರ್ಚಕ್ಕೆ ಹೋಗಿ ಒಂದು ಎಕರೆಗೆ ಬೀಳಿದ್ರೆ ಒಂದು 15,000-20,000 ಉಳ್ತೈತೆ ಸರ್. ಇಷ್ಟು ಹೋದರೆ ಇನ್ನೂ ಕಡಿಮೆ ಹೋದರೆ ಅದಕ್ಕೆ ಆಗಲ್ಲ, ಒಂದೊಂದು ಸರ್ತಿ ಸರ್ ಲಾಸೇ ಸರ್. ಮತ್ತೆ ಹೇಗೆ ಅನಿಸ್ತದೆ ಮತ್ತು ಕ್ಯಾಬೇಜ್ ಪ್ರತಿ ವರ್ಷ ಲಾಸ್ ಇದ್ದರೂ ಬಿಡೋದಿಲ್ಲ ನೀವು? ಒಂದು ವರ್ಷ ಆದರೂ ಲಾಭ, ಒಳ್ಳೆ ಲಾಭ ಸಿಗ್ತದಾ ಸರ್? ನಾವು 2 ಬೆಳೆ ಹಾಕ್ತೀವಲ್ಲ ಸರ್, ಒಂದು ಬಿಟ್ಟು ಒಂದು 15 ದಿವಸ ಒಂದು ತಿಂಗಳಿಗೆ ಬಿಟ್ಟು ಹಾಕ್ತೀವಲ್ಲ ಸರ್. ಒಂದು 2 ಹೋದರೆ ಒಂದೇ ಬೆಳೆ ಸಿಗ್ತದೆ ಸರ್ ರೇಟ್ ನಮಗೆ. ಒಂದು ಬೆಳೆ ರೇಟ್ ಸಿಕ್ಕರೆ 2 ಬೆಳೆ ಹೋಗಿರ್ತಾವೆ, ನಾವು ಲಾಭ ತೆಗೆದಿದ್ದೆಲ್ಲ ಅಲ್ಲೇ ಹೋಗ್ತೈತೆ. ಆದರೆ ಬಿಡಲ್ಲ ಸರ್, ನಾವು ಇದೇ ವ್ಯವಸಾಯ ಮಾಡೋದು ಬಿಟ್ಟು ಬೇರೆ ಏನಿಲ್ಲ ಸರ್ ನಮಗೆ. ನೋಡ್ರಿ ರಾಜೇಂದ್ರ ಅವರೇ, ಈಗ ಕ್ಯಾಲಿಫ್ಲವರು ಅಥವಾ ಈ ಕ್ಯಾಬೇಜ್ ವಿಶೇಷವಾಗಿ ಹೂಕೋಸನ ತೆಗೆದ ಮೇಲೆ ಮತ್ತೇನು ಬೆಳೆ ಹಾಕ್ತಿರೋದು ಹೂಕೋಸಿಗೆ? ಹೂಕೋಸು ತೆಗೆದ ಮೇಲೆ ಸರ್ ನಾವು ಟಮಾಟೆ ಮಾಡೋದು ಸರ್ ಹೆಚ್ಚಾಗಿ. ಟಮಾಟೆ ಅನುಭವ ಸ್ವಲ್ಪ ಕಾಲಿಫ್ಲವರ್ ಅನುಭವ ಹೆಚ್ಚು ಸರ್ ನಮಗೆ. ನಿಮಗೆ ಒಳ್ಳೆ ಲಾಭ ತರತಕ್ಕಂಥ ತರಕಾರಿ? ತರಕಾರಿ ಸರ್ ಸದ್ಯಕ್ಕಾದರೆ ಮಾರ್ಕೆಟ್ ಈ ವರ್ಷ ನೋಡಿ ಸರ್, 1,700-1,800 ರೂಪಾಯಿ ಐತೆ ಟಮಾಟೆ ಇವಾಗ ಸದ್ಯಕ್ಕೆ. ಆದರೆ ನಮ್ದು ಇಲ್ಲ, ಇನ್ನೂ ಒಂದು ತಿಂಗಳು ಬೇಕು ಸರ್ ನಮ್ಮದು. ಹಾಂ, ಟಮಾಟೆ ರೇಟ್ಸ್ ಬದನೆಕಾಯಿ ಟೊಮ್ಯಾಟೊ ಯಾವತ್ತಿನಾಗ ರೇಟ್ ಬರ್ತಾವೋ ಯಾವತ್ತಿನಾಗ ಬೀಳ್ತಾವೋ ಹೇಳೋಕ್ಕಾಗಲ್ಲ. ಈ ಮಾರ್ಕೆಟ್ದು ಇವತ್ತು ಇದ್ದದ್ದು ನಾಳೆಗೆ ಏನು ಹೇಳೋಕ್ಕಾಗಲ್ಲ ಸರ್, ಮಾರ್ಕೆಟ್ ಮಾತ್ರ ಹೇಳೋಕ್ಕಾಗಲ್ಲ ನಾವು. ಹೆಂಗೆ ಅನಿಸೋದು ರಾಯಚೂರು ಮಾರ್ಕೆಟ್ ಕಾಯಿಪಲ್ಲೆ ಬಜಾರ್? ಬಜಾರ್ ಏನು ಚಲೆ ಸರ್, ಎಲ್ಲ ರೈತರು ಎಲ್ಲ ತರ್ತಾರೆ ಮಾರ್ಕೆಟ್ಗೇನು. ರೈತರು ತಂದಿದ್ದಕ್ಕೆ ಯಾವುದು ರೇಟ್ ಸಿಗ್ತೈತೆ ರೈತರಿಗೆ ಅರ್ಥ ಆಗಲ್ಲ ಸರ್. ಇದು ಮಾರ್ಕೆಟ್ ಇದು ಅರ್ಥ ರೈತರಿಗೆ ಅರ್ಥ ಆಗಲ್ಲ ಈ ಮಾರ್ಕೆಟ್ ಇದು. ಇವಾಗ ಟಮಾಟೆ ಸರ್, ಟಮಾಟೆ ಬೆಳೆಸೋರಿಗೆ ಟಮಾಟೆ ನಮ್ದಿಲ್ಲ, ಬೆಳೆಸಲಾರವ್ರಿಗೆ ಆಗಿದ್ದಾರೆ ಇವತ್ತು. ಈ ವರ್ಷ ಅವರಿಗೆ ರೇಟ್ ಸಿಗ್ತೈತೆ, ನಾವು ವರ್ಷ ವರ್ಷ ಮಾಡಿದವ್ರಿಗೆ ಟಮಾಟೆ ರೇಟ್ ಇಲ್ಲ, ಈ ವರ್ಷ ನಾವು ಲೇಟಾಗಿ ಮಾಡಿ ಮಳೆ ಇಲ್ಲದಾಗ. ಈ ನೋಡ್ರಿ, ಕಾಯಿಪಲ್ಲೆ ಸುರಕ್ಷಿತವಾಗಿ ತಿನ್ನುವರಿಗೂ ಅನುಕೂಲ ಇರಬೇಕು, ಆದರೆ ರಾಸಾಯನಿಕವನ್ನು ಹೊಡಿತಕ್ಕಂಥದ್ದು ಕಡಿಮೆ ಮಾಡ್ಕೋಬೇಕಾಗ್ಯದ. ಆಮೇಲೆ ರಾಸಾಯನಿಕ ಸಿಂಪರಣೆಯನ್ನು ಮಾಡಿದ ಮೇಲೆ ಎಷ್ಟು ದಿವಸ ಆದಮೇಲೆ ಕಟಿಂಗ್ ಮಾಡ್ತಾ ಇರ್ತೀರಿ ನೀವು? ಸರ್, ಇವಾಗ ಹೂಗೋಸು ಕಟಿಂಗ್ ಮಾಡೋಕ್ಕಾದ್ರೆ ಇವತ್ತು ಕಟಿಂಗ್ ಮಾಡ್ತೀವಿ ಅಂದರೆ ಒಂದು ಎರಡು ದಿವಸ ಬಿಟ್ಟು ಮತ್ತೆ ಕಟಿಂಗ್ ಮಾಡ್ತೀವಿ ಸರ್, ಎಣ್ಣೆ ಹೊಡೆದ್ರೆ. ಏನು ಅಂತ ತೊಂದರೆ ಆಗೋದಿಲ್ಲ, ಮೂರ್ನಾಲ್ಕು ದಿವಸ ಬಿಟ್ಟರೆ. ಮೂರ್ನಾಲ್ಕು ಆದರೆ ಹೂ ಬಿಟ್ಟ ಮೇಲೆ ಎಣ್ಣೆ ಹೊಡೆದೇನು ಬೇಕಾಗಿಲ್ಲ ಸರ್, ಅಷ್ಟು ಒಳಗೆ ಎಣ್ಣೆ ಹೊಡಬೇಕು ಸರ್. ಹೂ ಬಿಡಿದ ಮೇಲೆ ಎಣ್ಣೆ ಹೊಡಕ್ಕೆ ಹೋದರೆ ಬೇಕಾಗಿಲ್ಲ ಸರ್, ಅವಾಗೇನು ಬೇಕಾಗಿಲ್ಲ ಸರ್. ನೀರು ಅದು ಹೆಂಗೆ ಕೊಡ್ತೀರಿ ಮತ್ತೆ ಎಷ್ಟು ದಿವಸಕ್ಕೆ ಒಮ್ಮೆ ನೀರು ಬಿಡಬೇಕು ಇದಕ್ಕೆಲ್ಲ? ನೀರು ಎರಡು ದಿವಸಕ್ಕಾದರೆ ಸರ್, ಇವಾಗ ಈ ಹೊಲಕ್ಕಾದ್ರೆ ನಾವು ಚಲೋ ಲೆವೆಲ್ ಮಣ್ಣಿದ್ದು ನೀರು ಕಟ್ಟೋರು ಆದರೆ ಎರಡು ದಿವಸಕ್ಕೆ ಒಂದು ಸರ್ತಿ ನೀರು ಕಟ್ಬೋದು. ಡ್ರಿಪ್ಗಾದ್ರೆ ದಿವಸ ಬಿಡಬೇಕು ಸರ್ ಡ್ರಿಪ್ಗಾದ್ರೆ ನಾವು. ಹೇಗೆ ತರಕಾರಿ ಬೇಸಾಯ ನಿಮಗೆ ವಿಶೇಷವಾಗಿ ಹೂಕೋಸು ಬೇಸಾಯ ಏನು ಅನಿಸ್ತದೆ? ಹೂಕೋಸು ಬೇಸಾಯ ಕೊನೆಯದಾಗಿ ಏನು ಹೇಳ್ತೀರಿ ರೈತರಿಗೆ, ಹೂಕೋಸನ್ನು ಬೆಳೆಯುವಂಥವ್ರಿಗೆ? ಹೂಕೋಸು ಬೆಳೆಯೋರು ನೋಡಿ ಸರ್, ನಮ್ಮೂರಲ್ಲಿ ಹೆಚ್ಚಾಗಿ ಬೆಳೆಸ್ತೀವಿ, ಆದರೆ ನಾವು ಬಿಡಿಲ್ಲ ಸರ್, ಅದು ಎಷ್ಟನ್ನು ಹೋಗಲಿ ನಾವು ಬಿಡಲ್ಲ. ಹೂಗೋಸು ಮಾತ್ರ ಬಿಡಲ್ಲ ಸರ್, ಒಂದು ಹೂಗೋಸು ಒಂದು ಟಮಾಟೆ ಆದರೆ ಅದು ರೇಟ್ ಇರಲಿ ಇರೋಕೆ ಹೋಗಲಿ ನಾವು ಬೆಳೆಸೋದು ಬೆಳಿತೀವಿ ಸರ್. ಆದರೆ ಬೆಳೆದೇ ಆದರೆ ಸರ್, ನಾವು ರಾಯಚೂರಲ್ಲಿ ನಾವು ಬೆಳೆಸಲಿ ಅಂದರೆ ಮತ್ತೆ ಅಲ್ಲಿ ಹೊರಗಡೆಯಿಂದ ತರ್ಸರ್ ಸರ್ ಮತ್ತೆ. ಅಂದರೆ ರಾಯಚೂರು ಸುತ್ತಮುತ್ತ ಎಲ್ಲ ಚಂದ್ರಬಂಡ ಆಯಿತು, ಕಡಗಮ್ಮ ದೊಡ್ಡಿ, ಪಲ್ಕಮ್ಮ ದೊಡ್ಡಿ ಇತ್ತಾಗೆಲ್ಲ ಒಂದು ಹೆಚ್ಚಿನ ರೀತಿ ಒಳಗೆ ತರಕಾರಿಗಳನ್ನು ಬೆಳೀತಾರೆ ರೈತರು? ಹಾಂ ಸರ್, ಬೆಳೆಸರ್ ಸರ್, ಪಲ್ಕಮ್ಮ ದೊಡ್ಡಿ, ಚಂದ್ರಬಂಡ ಈ ಕಡೆ ಎಲ್ಲ ಬೆಳೆಸರ್ ಸರ್. ಹೂಗೋಸು ಆದರೆ ಒಂದು ಕಡಗಮ್ಮ ದೊಡ್ಡಿ, ಒಂದು ಪಲ್ಕಮ್ಮ ದೊಡ್ಡಿ, ಚಂದ್ರಬಂಡೆಯಲ್ಲಿ ಇವಾಗ ಸ್ಟಾರ್ಟ್ ಮಾಡಕತ್ತಾರೆ ಸರ್ ಬೆಳ್ಸೋಕೆ. ರಾಜೇಂದ್ರ ಅವರು ತರಕಾರಿನ ಬೆಳಿತೀರಿ, ಯಾಕೆ ಹಣ್ಣಿನ ಬೆಳೆಗಳಿಗೆ ಹೋಗಿಲ್ಲ ನೀವು? ಸರ್, ನಮ್ದು ಒಂದು ಸ್ವಂತ ಹೊಲಿಲ್ ಸರ್, ನಾವು ಲೀಸಿಗೆ ಮಾಡಿಯೇ ಮಾಡ್ತೀವಿ ಸರ್, ಎಲ್ಲ ಲೀಸೇ ಸರ್. ಅಂದರೆ ಲೀಸಲ್ಲೇ ಕಾಯಿಪಲ್ಲೆ ಬೆಳೀತಾ ಇದ್ದೀರಿ ನೀವು? ಆ ಲೀಸಲ್ಲೇ ಕಾಯಿಪಲ್ಲೆ ಬೆಳಿತೀವಿ ಸರ್. ಒಳ್ಳೆಯದು ರಾಜೇಂದ್ರ, ಇದುವರೆಗೆ ನಿಮ್ಮ ಹೂವಿನ ಹೂಕೋಸು ಬೇಸಾಯದ ಅನುಭವವನ್ನು ಹಂಚ್ಕೊಂಡ್ರೆ, ಖಂಡಿತ ಹೂಕೋಸು ನೀವು ಹೇಳಿದಂಗೆ ಚಳಿಗಾಲದಲ್ಲಿ ಒಳ್ಳೆಯ ಇಳುವರಿ ಬರ್ತದೆ, ಮಾರ್ಕೆಟ್ನಲ್ಲಿ ರೇಟ್ ಇರೋದಿಲ್ಲ, ಮಳೆಗಾಲದಲ್ಲಿ ಇಳುವರಿ ಇರೋದಿಲ್ಲ ಆದರೆ ರೇಟ್ ಇರೋದಂತಕ್ಕಂಥ ವಿಚಾರ ಒಂದಕ್ಕೊಂದು ಪೂರಕವಾದರೆ ರೈತರಿಗೆ ಲಾಭ ಇರುತ್ತೆ. ನಿಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಎಲ್ಲ ರೈತರ ಪರ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಕಡಗಮದೊಡ್ಡಿ ಗ್ರಾಮದ ರಾಜೇಂದ್ರ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ನಾಳೆ ದಿನಾಂಕ 31/10/2021 ಅಂತಂದರೆ ಭಾನುವಾರ 2 ಮಿಲಿಮೀಟರ್ ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 31 ಮತ್ತು ಕನಿಷ್ಠ 21°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 67 ಮತ್ತು ಕನಿಷ್ಠ 46% ಆರ್ದ್ರತೆ ಇದ್ದು ಗಾಳಿ ವೇಗ ಪ್ರತಿ ಗಂಟೆಗೆ 3 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಸರಿಯಾದ ಸಮಯದಲ್ಲಿ ಮಳೆ ಬಾರದಿದ್ದ ಕಾರಣ ಹಿಂಗಾರಿ ಬೆಳೆಗಳಿಗೆ ರಕ್ಷಣಾತ್ಮಕ ನೀರಾವರಿಯನ್ನು ಒದಗಿಸಿ. ಬೇಗನೆ ಬಿತ್ತಿದ 20-25 ದಿನದ ಹಿಂಗಾರಿ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇತರ ಬೆಳೆಗಳಲ್ಲಿ ಅಂತರ್ಬೇಸಾಯ ಕ್ರಮಗಳನ್ನು ಕೈಗೊಳ್ಳಿ. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. ಇನ್ನು ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಬೇಗ ಬಿತ್ತಿದ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ

ಮೊದಲ ಅಂತಿಗ ಚರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣ ಮೊದಲ ಅಂತಿಗ ಚರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣ ಏಕ ಬಾವುದಲೇ ಶಿವ ಶರಣ ನಂಬಸದಗೆ ನಾಲ್ಕು ಪಾದಕ್ಕೆ ಶಿವ ಶರಣ ಏಕ ಬಾವುದಲೇ ಮೊದಲಾಂತಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣ ಅಂತಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣ ಏಕ ಬಾವುದಲೇ ಶಿವ ಶರಣ ನಂಬಸವಾಗಿ ನಾಲ್ಕು ಪಾದಕ್ಕೆ ಶಿವ ಶರಣ ಮೊದಲಾಂತಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣ ಅಂತಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣ ಏಕ ಬಾವುದಲೇ ಶಿವ ಶರಣ ನಂಬಸವಾಗಿ ನಾಲ್ಕು ಪಾದಕ್ಕೆ ಶಿವ ಶರಣ ಏಕ ಬಾವುದಲೇ ಆಸ ಬಂಡಿಯ ಮೇಲೆ ದವದವನಾರು ಪಾದ ಮೂಡವ ಪರಿಪಾರೆ ಪಾದ ಮೂಡವ ಪರಿಪಾರಿ ನಂಬಸವಾದ ವಯಾನ ಜಳಕಕ್ಕೆ ಬಂಡಿಯ ಮೇಲೆ ಭವನಾರು ಪಾದ ಮೂಡವ ಪರಿಪರೆ ಬಂಡಿಯ ಮೇಲೆ ಪಾದ ಮೂಡವ ಪರಿಪರೆ ಪಾದ ಮೂಡವ ಪರಿಪರಿ ನಂಬಸವಾದ ಜ್ಞಾನ ಜಳಕಾಕು ಬಂಡಿಯ ಮೇಲೆ ಭವನಾರ ಪಾದ ಮೂಡವ ಪರಿಪರೆ ಬಂಡಿಯ ಮೇಲೆ ಪಾದ ಮೂಡವ ಪರಿಪರೆ ಪಾದ ಮೂಡವ ಪರಿಪರಿ ನಂಬಸವಾದ ಯಾನ ಜಳಕಕು ಬಂಡಿಯ ಮೇಲೆ ಭವನಾರು ಪಾದ ಮೂಡವ ಪರಿಪರೆ ಬಂಡಿಯ ಮೇಲೆ ಪಾದ ಮೂಡವ ಪರಿಪರೆ ಪಾದ ಮೂಡವ ಪರಿಪರೆ ನಂಬಸವಾದ ಯಾನ ಜಳಕಕು ಕ್ವಂಗಿ ಕ್ವಂಗಿಗೆ ಎಳೆಗಾಯೆ ಕ್ವಂಗಿ ಕ್ವಂಗಿಗೆ ಸಂಗಮನ ದಾರಿಲ ಸಾಲ ತೆಂಗಿನ ಮರ ಕ್ವಂಗಿ ಕ್ವಂಗಿಗೆ ಎಳೆಗಾಯೆ ಕ್ವಂಗಿ ಕ್ವಂಗಿಗೆ ಸಂಗಮನ ದಾರಿಲ ಸಾಲ ತೆಂಗಿನ ಮರ ಕ್ವಂಗಿ ಕ್ವಂಗಿಗೆ ಎಳಿಗಾಯೆ ಕ್ವಂಗಿ ಕ್ವಂಗಿಗೆ ಎಳಿಗಾಯ ನಂಬಸವ ಬಿಲ್ಲಿ ಬಗದಾನ ಬಿಳಿಗಾಯೋ ಏರಬಾರದ ಗುಡ್ಡ ಏರನ ನಂಬಸವ ಏರಿ ಮೈದಾನ ಎಳೆವುಲ್ಲ ಮೈದಾನ ಎಳೆವುಲ್ಲ ನಂಬಸವ ಎಳದ ತೀಡ ಕಂದಾರಣ ತೀರ ಇದರ ದೇವರಿಲ್ಲೇನ ಗುಡಿಯಾಗ ಆರತಿ ಇಡಕೊಂಡು ಹಾರಣ ತೀರ ಇದರ ದೇವರಿಲ್ಲೇನ ಗುಡಿಯಾಗ ದೇವರಿಲ್ಲೇನ ಗುಡಿಯಾಗ ಕರೆ ನಮ ಸಾವರ ಮಗ್ಯಾಗ ಅಡಿಗಾನು ದೇವರಿಲ್ಲೇನ ಎರಿಯಂಟಿ ಬರಿಗಾಲ ನಡದಿ ನಗಿನ ಮುಳ್ಳು ಗೆಳೆಯ ನಿನ ಕಳೆದೆ ಬರುವಾಗ ಗೆಳೆಯ ನಿನ ಕಳೆದೆ ಬರುವಾಗ ಕಣ್ಣೀರ್ ತಡದ ಮಳೆಯಾಗೆ ಸುರದಾವು ಎರಿಯಂಟಿ ಬರಿಗಾಲ ನಡದಿ ನಗಿನ ಮುಳ್ಳು ಗೆಳೆಯ ನಿನ ಕಳೆದೆ ಬರುವಾಗ ಕಳೆದ ಬರುವಾಗ ಕಣ್ಣೇರು ತಡದ ಮಳೆಯಾಗೆ ಸುರಿದಾವು ಎಂತೆತ್ತ ಒಡಕಂದ ಕಂಟಾಗ ಬರುವಾಗ ಗಂಟು ಬಿದ್ದಾಳು ಇದೆ ಮಾಯೆ ಬಿದ್ದಾಳ ಇದು ನಾಯಿ ಒಟ್ಟಿಲ ಬಂಟ ಉಟ್ಟಾನೋ ಬಸವಣ್ಣ ಎಂಟೆತ್ತ ಒಡಕಂದ ಕಂಟಾಗ ಬರುವಾಗ ಗಂಟು ಬಿದ್ದಾಳು ಇದು ಮಾಯೋ ಬಂಟ ಉಟ್ಟಾನ ಎಂಟೆತ್ತ ಒಡಕಂದ ಕಂಟಾಗ ಬರುವಾಗ ಗಂಟು ಬಿದ್ದಾಳು ಇದು ಮಾಯೆ ಬಿದ್ದಾಳ ಇದು ನಾಯೆ ಒಟ್ಟಿಲ ಬಂಟ ಉಟ್ಟಾನ ಬಸವಣ್ಣ ಗೆಳೆಯ ಬರದಾನಂದ ಗೆಳತಿನೊಳಗೆ ಮಾಡಿ ಹರದಾರಿ ಗೆಳೆಯ ಬರಲಿಲ್ಲ ಬರದಾನಂದ ಗೆಳತಿನೊಳಗೆ ಮಾಡಿ ಹರದಾರಿ ಗೆಳೆಯ ಬರಲಿಲ್ಲ ಗೆಳೆಯ ಬರದಾನಂದ ಗೆಳತಿನೊಳಗೆ ಮಾಡಿ ಹರದಾರಿ ಗೆಳೆಯ ಬರಲಿಲ್ಲ ಗೆಳೆಯ ಬರದಾನ ಹರದಾರಿ ಗೆಳೆಯ ಬರಲಿಲ್ಲ ಬೆಳ್ಳ ನಾಯರಡತ್ತ ತಳ್ಳಿಯ ಕೋಡಣಸು ಹಳ್ಳದ ನಾಲ ಒಡೆವಾಗ ಬೆಳ್ಳ ನಾಯರ